ಎಷ್ಟು ಬೇಕಾಗಿತ್ತೋ ಅಷ್ಟು ಆಹಾರ ಪದಾರ್ಥ ನಮ್ಮಲ್ಲಿ ಉತ್ಪಾದನೆ ಆಗ್ತಾ ಇರಲಿಲ್ಲ. ಈ ಒಂದು ಸಂದರ್ಭದಲ್ಲಿ ನಮ್ಮ ದೇಶವು ನಮ್ಮ ದೇಶದ ಜನರಿಗೆ ಬೇಕಾಗುವ ಆಹಾರ ಪದಾರ್ಥಗಳಿಗಾಗಿ ಮುಂದುವರಿದ ದೇಶಗಳ ಮುಂದೆ ಕೈಚಾಚುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸೊ ಅದೆಲ್ಲ ನಿಮಗೆ ಗೊತ್ತೇ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ಕೃಷಿ ವಿಜ್ಞಾನಿಗಳು ಅನೇಕ ಸಂಶೋಧನೆಗಳನ್ನು ಕೈಗೊಂಡ್ರು, ಅನೇಕ ಸುಧಾರಿತ ಬೆಳೆಗಳನ್ನು ಸುಧಾರಿತ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ರು. ಇದರ ಪರಿಣಾಮ ಏನಾಯಿತು ಅಂತಂದರೆ ರೈತರ ಉತ್ಪಾದನೆ ಹೆಚ್ಚಾಯ್ತಾ ಹೋಯಿತು, ರೈತರ ಉತ್ಪಾದನೆ ಹೆಚ್ಚಾಯಿತು. ಈ ಒಂದು ಕೃಷಿ ಅನ್ನೋದೇನಿದೆ, ಕೃಷಿಯನ್ನು ಸಹ ಒಂದು ಉದ್ದಿಮೆಯಾಗಿ ರೈತರು ಪರಿಗಣನೆ ಮಾಡಿಕೊಂಡ್ರು. ತಮ್ಮ ಕುಟುಂಬದ ನಿರ್ವಹಣೆಯ ಜೊತೆಗೆ ರೈತರು ಹೆಚ್ಚಿನ ರೀತಿಯಲ್ಲಿ ಉತ್ಪನ್ನಗಳನ್ನು, ಕೃಷಿ ಉತ್ಪನ್ನಗಳನ್ನು ಬೆಳೆದು ಮಾರಾಟ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಈ ಒಂದು ಸುಧಾರಿತ ಬೇಸಾಯ ಪದ್ಧತಿಗಳ ಬಳಕೆ ಮತ್ತು ಹಾಗೂ ನಮ್ಮ ಈ ಹೊಸ ಹೊಸ ತಳಿಗಳು, ಹೈಬ್ರಿಡ್ ತಳಿಗಳು ಏನು ಕೃಷಿ ವಿಜ್ಞಾನಿಗಳು ಕಂಡುಹಿಡಿದ್ರು, ಈ ತಳಿಗಳನ್ನು ಹೆಚ್ಚಿನ ರೀತಿಯಲ್ಲಿ ರೈತರು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಈ ಒಂದು ನಮ್ಮ ಅಗ್ರಿಕಲ್ಚರ್ನ ಒಂದು ಉದ್ದಿಮೆ ಅಂತ ಒಂದು ಪರಿಗಣನೆ ಮಾಡಿಕೊಂಡು ಸೊ ರೈತರು ಲಾಭಕ್ಕೋಸ್ಕರನೇ, ಅದನ್ನು ಮಾರಾಟ ಮಾಡೋಕ್ಕೋಸ್ಕರನೇ ಬೆಳೆಯಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ರು. ಇವೆಲ್ಲ ವಿಷಯಗಳ ಪರಿಣಾಮವಾಗಿ, ಇವೆಲ್ಲ ಪ್ರಯತ್ನಗಳ ಪರಿಣಾಮವಾಗಿ ಇವತ್ತು ನಮ್ಮ ದೇಶ ಆಹಾರ ಉತ್ಪಾದನೆಯಲ್ಲಿ ನಾವು ಸ್ವಾವಲಂಬಿಗಳಾಗಿದ್ದೇವೆ. ಜೊತೆಗೆ ಆಹಾರ ಹಣ್ಣು ತರಕಾರಿಗಳ ಒಂದು ಉತ್ಪಾದನೆಯಲ್ಲಿ ನಮ್ಮ ದೇಶ ಇಡೀ ವಿಶ್ವದಲ್ಲೇ ಎರಡನೇ ಸ್ಥಾನದಲ್ಲಿದೆ. ಸೊ ಇದೆಲ್ಲ ಆಗೋದಕ್ಕೆ ಮುಖ್ಯ ಕಾರಣ ಅಂತಂದರೆ ನಮ್ಮ ದೇಶದ ವಿಜ್ಞಾನಿಗಳು, ಅದರ ಜೊತೆಗೆ ನಮ್ಮ ದೇಶದ ಕೃಷಿಯಲ್ಲಿ ಆದಂಥ ಹೊಸ ಹೊಸ ಆವಿಷ್ಕಾರಗಳು, ಸೊ ನಮ್ಮ ಸರ್ಕಾರಗಳು ಕೈಗೊಂಡಂಥ ನಿರ್ಣಯಗಳು ಹಾಗೂ ನಮ್ಮ ಘನ ಸರ್ಕಾರಗಳು ಹಾಕಿಕೊಂಡ ಅನೇಕ ಕಾರ್ಯಕ್ರಮಗಳು ಸಹ ಈ ಒಂದು ಬೆಳವಣಿಗೆಗೆ ಮುಖ್ಯ ಕಾರಣಗಳು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ಹಾಗಿದ್ರೆ ಈ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ಮಾರಾಟದಲ್ಲಿ ಯಾವೆಲ್ಲ ಅಂಶಗಳು ಪರಿಣಾಮ ಬೀರ್ತಾವೆ ಅಂತ ಹೇಳ್ತೀರಾ ಸರ್? ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ಉತ್ಪಾದನೆ ಇದು ಒಂದು ವಿಶಿಷ್ಟ. ಸೊ ನಾವು ಬೇರೆ ಒಂದು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ತರ ನಾವು ಕೃಷಿ ಉತ್ಪನ್ನಗಳನ್ನ ತಯಾರು ಮಾಡೋಕ್ಕಾಗಲ್ಲ. ಸೊ ಕೃಷಿ ಉತ್ಪನ್ನಗಳನ್ನ ನಾವು ಕೃಷಿ ಉತ್ಪನ್ನಗಳನ್ನ ನಾವು ಬೆಳಿಬೇಕು. ಸೊ ಈ ಕೃಷಿ ಉತ್ಪನ್ನಗಳನ್ನ ಬೆಳಿಬೇಕು ಅಂತಂದ್ರೆ ಅನೇಕ ಅಂಶಗಳು ಇದ್ರ ಮೇಲೆ ಪರಿಣಾಮ ಬೀಳುತ್ತವೆ. ಒಂದು ವೆದರ್ ಆಗಿರ್ಬೋದು, ಒಳ್ಳೆ ಟೆಂಪರೇಚರ್ ಆಗಿರ್ಬೋದು, ಒಳ್ಳೆ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ನಮ್ಮ ಭೂಮಿಯ ಫಲವತ್ತತೆ ಆಗಿರ್ಬೋದು, ಈಗ ಅನೇಕ ಅಂಶಗಳು ಪರಿಣಾಮ ಬೀಳುತ್ತವೆ. ಅದೇ ರೀತಿ ವರ್ಷದ 365 ದಿವಸನೂ ನಾವು ಎಲ್ಲಾ ಪದಾರ್ಥನೂ ಎಲ್ಲಾ ಬೆಳೆಗಳನ್ನು ಬೆಳೆಯಕ್ಕಾಗಲ್ಲ. ಇದು ನಮ್ಮ ಒಂದು ಅಗ್ರಿಕಲ್ಚರ್ ಪರಿಸ್ಥಿತಿ. ಆದ್ರೆ ನಮ್ಮ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್, ಯಾವುದೇ ಒಂದು FMGC ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ ಏನ್ ಹೇಳ್ತೀವಿ, ಅಥವಾ ಯಾವ್ದೋ ಒಂದು ಮೆಷಿನರಿ ಆಗ್ಬೋದು, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಆಗ್ಬೋದು, ಸೊ ಅದನ್ನ ವರ್ಷದ 365 ಬೇಕಾದ್ರೆ ನೀವು ತಯಾರು ಮಾಡಬಹುದು. ಯಾವ್ದೋ ಒಂದು 4 ಗೋಡೆಗಳ ಮಧ್ಯೆ ಯಾವ್ದೋ ಒಂದು ಬೇಕಾದಂತ ಟೆಕ್ನಾಲಜಿ ಇಟ್ಕೊಂಡು ನೀವು ಆ ಒಂದು ಪದಾರ್ಥನ ತಯಾರು ಮಾಡಬಹುದು. ಬಟ್ ಆದ್ರೆ ನಮ್ಮ ಅಗ್ರಿಕಲ್ಚರ್ ಅಲ್ಲಿ ಆಗೋದಿಲ್ಲ. ಒಂದು ಪದಾರ್ಥ ಬೆಳಿಬೇಕಂದ್ರೆ ಒಂದು ಬೆಳೆ ಬೆಳಿಬೇಕು ಅಂತಂದ್ರೆ ಅದರದೇ ಆದ ಕಾಲಮಾನದಲ್ಲಿ ಅದರದೇ ಆದ ಒಂದು ಪರಿಸ್ಥಿತಿನಲ್ಲಿ ನಾವು ಬೆಳಿಬೇಕಾಗತ್ತೆ. ಸೊ ಆದ್ರಿಂದ ಫಸ್ಟು ನಾವು ಅಗ್ರಿಕಲ್ಚರಲ್ಲಿ ನಾವು ರೈತರುಗಳು ಹೆಚ್ಚಿನ ಲಾಭ ಪಡಿಬೇಕು ಅಂತಂದ್ರೆ, ಸೊ ಒಂದು ಪೆರಿಷಬಿಲಿಟಿ ಆಫ್ ದ ಪ್ರಾಡಕ್ಟ್, ನಾವೇನೇ ಹೇಳ್ತೀವಿ ಉತ್ಪನ್ನಗಳ ಹಾಳಾಗುವಿಕೆ. ಯಾಕೆಂದ್ರೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಆದ್ರೆ ನೀವು 99 ಪ್ರೊಡ್ಯೂಸು ಮಾಡ್ಬೋದು, ತಯಾರು ಮಾಡ್ಬೋದು, ಅದ್ರ ಜೊತೆಗೆ ನೀವು ಯಾವಾಗ ಬೇಕಾದ್ರೂ ಮಾರಾಟ ಮಾಡ್ಬೋದು. ವರ್ಷದ 365 ಶೇಖರಣೆ ಮಾಡ್ಕೊಂಡು ಈ ವರ್ಷ ಇಲ್ಲ ಅಂದ್ರೆ ಮುಂದಿನ ವರ್ಷ ಆ ಒಂದು ಪ್ರಾಡಕ್ಟ್ನ ನೀವು ಸೇಲ್ ಮಾಡ್ಬೋದು. ಆದ್ರೆ ಅಗ್ರಿಕಲ್ಚರ್ ಅಥವಾ ತೋಟಗಾರಿಕೆ ಉತ್ಪಾದನೆಯಲ್ಲಿ ಆತರ ಆಗೋದಿಲ್ಲ. ಯಾಕೆಂತಂದ್ರೆ ಅವತ್ತು ಬಂದು ನಮ್ದಿಲ್ಲಿ ವಸ್ತುಗಳು, ನಾವು ಬೆಳೆದಂತ ಉತ್ಪಾದನೆಗಳು ಬೇಗ ಹಾಳಾಗ್ಬಿಡ್ತವೆ, ಜಾಸ್ತಿ ದಿವಸ ಸ್ಟೋರ್ ಮಾಡೋಕ್ಕಾಗಲ್ಲ. ಸೊ ನಾವು ಒಂದು ಎಕ್ಸಾಂಪಲ್ ತಗೊಂಡ್ರೆ ಒಂದು ಹೂವು ನಾವು ಇವತ್ತು ಹೂವನ್ನ ಕಟಾವು ಮಾಡಿದೀವಿ ಅಂತಂದ್ರೆ ನಾವು ಇವತ್ತೇ ನಾವು ಹೂವನ್ನ ಒಂದು ಮಾರಾಟ ಮಾಡ್ಬೇಕಾಗತ್ತೆ. ನಾವು ಆ ಹೂವನ್ನ ಜಾಸ್ತಿ ದಿವಸ ಇಡೋಕ್ಕಾಗಲ್ಲ. ಜಾಸ್ತಿ ದಿವಸ ಇಟ್ಕೊಂತು ಅಂದ್ರೆ ಹೂವಿನ ಒಂದು ಕ್ವಾಲಿಟಿ ಹಾಳಾಗುತ್ತೆ, ಹೂವ ಅದು ಕೊಳತೋಗುತ್ತೆ, ಇನ್ನೊಂದೇನೋ ಆಗುತ್ತೆ, ಅದಕ್ಕೆ ಇನ್ನೊಂದೇನೋ ರೋಗ ಬರುತ್ತೆ, ನಾಳೆ ಒಳ್ಳೆ ಬೆಳೆ ಸಿಗಲ್ಲ. ಅದೇ ರೀತಿ ಹಣ್ಣುಗಳಾಗಿರ್ಬೋದು, ಇನ್ನೊಂದು ತರಕಾರಿಗಳಾಗಿರ್ಬೋದು. ಸೊ ಹೆಚ್ಚು ದಿನ ನಾವು ಕೃಷಿಯಲ್ಲಿ ಅವನ್ನ ಶೇಖರಣೆ ಮಾಡೋದಕ್ಕೆ ಆಗಲ್ಲ. ಆದ್ರಿಂದ ಕೃಷಿ ಉತ್ಪನ್ನಗಳ ಶೇಖರಣೆ ಮಾಡೋದಕ್ಕೆ ನಾವು ಉತ್ತಮವಾದ ಕ್ರಮಗಳನ್ನ ತಗೋಬೇಕು. ನಾವು ಉತ್ತಮವಾದ ಸಮಯದಲ್ಲಿ ಆ ಮೆಚುರಿಟಿ ಆಗಿದೆಯಾ ಒಂದು ಆ ಪದಾರ್ಥ ಇಲ್ಲೋ ಅನ್ನೋರು ನೋಡ್ಕೊಂಡು ಕರೆಕ್ಟ್ ಸರಿಯಾದ ಸಮಯದಲ್ಲಿ ಅದನ್ನ ಕಟಾವು ಮಾಡಬೇಕು. ಕಟಾವು ಮಾಡಿದ ತಕ್ಷಣ ನಾವು ಅದನ್ನ ಒಳ್ಳೆ ರೀತಿಯಲ್ಲಿ ಪ್ಯಾಕಿಂಗ್ ಮಾಡಿ ಉತ್ತಮ ರೀತಿಯಲ್ಲಿ ಅದು ಮಾರುಕಟ್ಟೆಗೆ ತಲುಪಿಸಿ ನಾವು ಅದರ ಒಂದು ಆ ಪದಾರ್ಥನ ಮಾರಾಟ ಮಾಡೋದ್ರ ಮೂಲಕ ನಾವು ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಬಹುದು ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಸೊ ಈ ರೈತರಲ್ಲಿ ಒಂದು ಇಂಪಾರ್ಟೆಂಟ್ ಅಂತಂದ್ರೆ ನಾವು ಪ್ಯಾಕಿಂಗ್ಗೆ ಮತ್ತೆ ಪ್ಯಾಕೇಜಿಂಗ್ ಅಂತ ಏನ್ ಹೇಳ್ತೀವಿ ನಮ್ಮ ಎಕನಾಮಿಕ್ಸ್ ಅಲ್ಲಿ ಪ್ಯಾಕಿಂಗ್ ಅಂತಂದ್ರೆ ಪ್ಯಾಕಿಂಗು ಪ್ಯಾಕೇಜಿಂಗು ಎರಡು ಸೇಮ್ ವರ್ಡ್ ಆದ್ರೂ ಅರ್ಥ ಬೇರೆ ಬೇರೆ ಇದೆ. ಸೊ ಪ್ಯಾಕಿಂಗ್ ಅಂದ್ರೆ ನಮ್ ಗ್ರಾಹಕರು ಇದ್ದಾರೆ, ಸೊ ನಮ್ ಗ್ರಾಹಕರಿಗೆ ಅವಶ್ಯಕತೆಗೆ ತಕ್ಕಂತೆ ಒಂದು ಅಕ್ಕಿ ಅಂತ ತಗೊಂಡ್ರೆ ನಾವು ಅಕ್ಕಿ ಚೀಲ 25 kg ಇರುತ್ತೆ. ಸೊ ಒಬ್ಬ ಒಂದು 4 ಜನ ಇರೋ ಒಂದು ಫ್ಯಾಮಿಲಿಗೆ ಒಂದು ತಿಂಗಳಿಗೆ ಒಂದು 25 kg ಅಕ್ಕಿ ಬೇಕಾಗುತ್ತೆ ಅಂತ ಇಟ್ಕೊಂಡ್ರೆ ಸೊ ಅವ್ರ ಅವಶ್ಯಕತೆ ತಕ್ಕ ಎಷ್ಟು ಬೇಕೋ ಅಷ್ಟು. ಇನ್ನೊಂದು ಯಾವ್ದು ಕಾಳು ಬೇಕಾಯ್ತು, ತೊಗರಿ ಕಾಳು, ತೊಗರಿ ಕಾಳು ನಾವು ಅದೇ 25 kg ಪ್ಯಾಕ್ ಮಾಡಿಗೆ ಯಾರು ತಗೊಳ್ಳಲ್ಲ, ಒಂದ್ ತಿಂಗಳಿಗೆ ಯಾರು 25 kg ಯೂಸ್ ಮಾಡಲ್ಲ. ಅದೇ ರೀತಿ ಗ್ರಾಹಕರ ಅವಶ್ಯಕತೆಗೆ ತಕ್ಕಂಗೆ 1/2 kg 1 kg 2 kg 5 kg 10 kg ಸೊ ಈಗ ಗೋಧಿ ಹಿಟ್ಟು ಈ ತರ ಅರ್ಧೆಲ್ಲ 10 kg ವರೆಗೂ ನಾವು ಪ್ಯಾಕ್ ಮಾಡಿ ಅವ್ರು ಮಾಡ್ಬೋದು. ಇದನ್ನ ಪ್ಯಾಕೇಜಿಂಗ್ ಅಂತಾರೆ. ಗ್ರಾಹಕರ ಅವಶ್ಯಕತೆಗೆ ತಕ್ಕಂತ ಸ್ಮಾಲ್ ಕ್ವಾಂಟಿಟಿನಲ್ಲಿ ಪ್ಯಾಕ್ ಮಾಡಿ ಅವರಿಗೆ ತಲುಪಿಸುವಂತ ವ್ಯವಸ್ಥೆನ ಪ್ಯಾಕಿಂಗ್ ಅಂತಾರೆ. ಇನ್ನೊಂದು ಪ್ಯಾಕೇಜಿಂಗ್. ಪ್ಯಾಕೇಜಿಂಗ್ ಅಂತಂದ್ರೆ ಸೊ ನಾವೊಂದು ವಸ್ತುನ ಒಂದು ಎಕ್ಸಾಂಪಲ್ ಅಂದ್ರೆ ನಮ್ಮ ಈ ಒಂದು ಚಿತ್ರದುರ್ಗ ಭಾಗದಲ್ಲಿ ನಮ್ಮ ಕಡಲೆಕಾಯಿ ಚೆನ್ನಾಗಿ ಬೆಳಿತೀವಿ ಅಥವಾ ದಾಳಿಂಬೆ ಚೆನ್ನಾಗಿ ಬೆಳಿತೀವಿ. ಇವು ದಾಳಿಂಬೆ ಚೆನ್ನಾಗಿ ಮಾಡ್ಬಿಟ್ಟು ನಾವು ಇಲ್ಲೇ ಸಣ್ಣ ಪ್ಯಾಕ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಫಾರ್ಮರ್ಸ್ಗೆ ಕೊಡೋಕ್ಕಾಗಲ್ಲ. ಸೊ ಇದು ಇಲ್ಲಿಂದ ನಾವು ಮಾರ್ಕೆಟಿಗೆ ಕಳಿಸ್ಬೇಕು, ಇನ್ನೊಂದೇನೋ ಬಾಂಬೆ ಕಳಿಸ್ಬೇಕು, ಬೆಂಗಳೂರಿಗೆ ಕಳಿಸ್ಬೇಕು ಅಥವಾ ಮದ್ರಾಸಿಗೆ ಕಳಿಸ್ಬೇಕು. ಇಂಥ ಸಮಯದಲ್ಲಿ ಅದನ್ನ ರ್ಯಾಪಿಂಗ್ ಅಂತೀವಿ ನಾವು. ಸೊ ನಮ್ಮ ಲಾಟ್ನ ನಮ್ಮ ಉತ್ತಮ ರೀತಿಯಲ್ಲಿ ಇಲ್ಲಿಂದ ಆ ಒಂದು ಬೇರೆ ಪ್ರದೇಶಕ್ಕೆ ವರ್ಗಾವಣೆ ಮಾಡುವಾಗ ಯಾವುದೇ ತೊಂದರೆ ಆಗ್ದಂಗೆ, ಅದು ಯಾವ್ದ್ರ ಕ್ವಾಲಿಟಿ ಹಾಳಾಗ್ದಂಗೆ ಉತ್ತಮ ರೀತಿಯಲ್ಲಿ ಪ್ಯಾಕಿಂಗ್ ಮಾಡಿ ಅದನ್ನ ಬೇರೆ ಸ್ಥಳಗಳಿಗೆ ವರ್ಗಾಯಿಸೋದಕ್ಕೆ ಪ್ಯಾಕೇಜಿಂಗ್ ಅಂತ ಹೇಳಿ. ಸೊ ಅದರಿಂದ ಯಾವುದೇ ಒಂದು ವಸ್ತು ಆಗಲಿ ಉತ್ತಮ ರೀತಿಯಲ್ಲಿ ನಾವು ಅದನ್ನ ಒಂದು ಶೇಖರಣೆ ಮಾಡಿ ಅದನ್ನ ಉತ್ತಮ ರೀತಿಯಲ್ಲಿ ಪ್ಯಾಕ್ ಮಾಡಿ ಗ್ರಾಹಕರಿಗೆ ಬೇಕಾದಂಥ ರೀತಿಯಲ್ಲಿ ನಾವು ಅದನ್ನ ಒದಗಿಸ್ಕೊಟ್ರೆ ಸೊ ರೈತರು ಸಹ ಉತ್ತಮ ಆದಾಯನ ಪಡ್ಕೊಳ್ಬೋದು ಅಂತ ನಾನು ಹೇಳ್ತೇನೆ. ಸರ್, ಈಗ ಈ ಕೃಷಿ ಉತ್ಪನ್ನಗಳನ್ನ ಒಳ್ಳೆ ರೀತಿ ಪ್ಯಾಕ್ ಮಾಡಿ ಪ್ಯಾಕೇಜಿಂಗ್ ಮಾಡಿ ಎಲ್ಲ ಒಂದು ಮಾಡಿ ತಲುಪಿಸಿದಾಗ ಸಾಕಷ್ಟು ಅನುಕೂಲಗಳು ಪಡ್ಕೋಬಹುದು ಅಂತ ಹೇಳಿದ್ರೆ, ಈ ವರ್ಗಾವಣೆ ಸಂದರ್ಭದಲ್ಲಿ ಇವನ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕಂತ ಸಂದರ್ಭದಲ್ಲಿ ಸಾಕಷ್ಟು ನಷ್ಟ ಆಗುತ್ತೆ ರೈತರು, ಅದನ್ನ ಯಾವ ರೀತಿ ಸರಿದೂಗಿಸಬೇಕಂತೀರಾ? ಇದು ಒಂದು ಒಳ್ಳೆ ಪ್ರಶ್ನೆ. ಯಾಕೆಂತಂದ್ರೆ ಇವತ್ತಿನ ದಿನ ಏನಾಗಿದೆ ಅಂತಂದ್ರೆ ರೈತರುಗಳು ಉತ್ತಮ ರೀತಿಯಲ್ಲಿ ಬೆಳೀತಾರೆ, ತುಂಬಾ ಕಷ್ಟಪಟ್ಟು ಬೆಳೀತಾರೆ, ಒಳ್ಳೆ ಪದಾರ್ಥನು ಬೆಳೀತಾರೆ. ಆದ್ರೆ ರೈತರು ಎಡುತ್ತಾ ಇರೋದು ಅಂತಂದ್ರೆ ಅದೇ ನಾವು ಒಳ್ಳೆ ರೀತಿಯಲ್ಲಿ ಏನ್ ಪದಾರ್ಥ ಬೆಳಿತೀವಿ ಅದನ್ನ ಅದೇ ರೀತಿಯಲ್ಲಿ ನಾವು ಗ್ರಾಹಕರಿಗೆ ತಲುಪಿಸ್ತಾ ಇಲ್ಲ. ಸೊ ಅದ್ರ ಕ್ವಾಲಿಟಿ ಲಾಸ್ ಆಗ್ತಿದೆ, ಹಣ್ಣುಗಳು ತರಕಾರಿಗಳು ಕೆಟ್ಟೋಗ್ತಿದ್ದಾವೆ, ಪದಾರ್ಥಗಳು ಹಾಳಾಗ್ತಿವೆ, ಇನ್ನೊಂದೇನು ಕೀಟ ಬಾಧೆಯಿಂದಲೋ ರೋಗ ಬಾಧೆಯಿಂದಲೋ ಇನ್ನೊಂದೇನು ಪದಾರ್ಥಗಳು ಹಾಳಾಗಿ ಗ್ರಾಹಕರಿಗೆ ಉತ್ತಮವಾದ ರೀತಿಯಲ್ಲಿ ಆ ಒಂದು ಪದಾರ್ಥ ತಲುಪ್ತಾ ಇಲ್ಲ. ಆದ್ರಿಂದ ರೈತರುಗಳಿಗೆ ಒಳ್ಳೆ ಆದಾಯ ಸಿಗ್ತಾ ಇಲ್ಲ. ಇವತ್ತಿನ ದಿನ ಏನ್ ಮಾಡ್ಬೇಕು ನಾವು ಅಂತಂದ್ರೆ, ಸೊ ಅದೇ ಅನೇಕ ಆಧುನಿಕ ತಂತ್ರಜ್ಞಾನಗಳು ಇವತ್ತು ಆವಿಷ್ಕಾರ ಆಗಿದ್ದಾವೆ. ಕೋಲ್ಡ್ ಸ್ಟೋರೇಜ್ ಆಗಲಿ, ಕೆಲವೊಂದು ಪದಾರ್ಥಗಳನ್ನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂತಂದ್ರೆ ಇವತ್ತು ಒಳ್ಳೆ ವಾಹನ ವ್ಯವಸ್ಥೆನೂ ನಮ್ಮಲ್ಲಿದೆ. ಸೊ ಅದಕ್ಕೆ ಆದಂಥ ಬೇಕಾದ ವ್ಯವಸ್ಥೆಗಳು, ಇವ ಹಣ್ಣು ಶೇಖರ ತಗೊಳ್ಬೇಕಂದ್ರೆ ಕೋಲ್ಡ್ ಸ್ಟೋರೇಜ್ ಗಾಡಿಗಳೆಲ್ಲ ಬಂದಿದ್ದಾವೆ. ಸೊ ಅಂಥ ಒಂದು ವಾಹನಗಳಲ್ಲಿ ಉತ್ತಮ ರೀತಿಯಲ್ಲಿ ನಾವು ಪದಾರ್ಥಗಳನ್ನ ಶೇಖರಣೆ ಮಾಡಿ, ಸೊ ಉತ್ತಮವಾದ ಮೆಟೀರಿಯಲ್ಲು, ಪ್ಯಾಕಿಂಗ್ ಮೆಟೀರಿಯಲ್ಲು ಇಂಪಾರ್ಟೆಂಟು. ಯಾಕೆಂತಂದ್ರೆ ಈ ಹಣ್ಣುಗಳನ್ನೆಲ್ಲ ನಾವು ಶೇಖರಣೆ ಮಾಡಬೇಕು ಬಾಕ್ಸ್ಗಳಲ್ಲಿ ಅಂತಂದ್ರೆ ಒಂದು ಮೆತ್ತನೆಯ ವಸ್ತುನ ಅದಕ್ಕೆ ಸಪೋರ್ಟಿಂಗ್ ಕೊಡಬೇಕು. ಯಾಕಂದ್ರೆ ಆ ಒಂದು ಆ ತರ ಕೊಟ್ಟರೆ ಆ ಹಣ್ಣುಗಳು ಕ್ವಾಲಿಟಿ ಹಾಳಾಗೋದಿಲ್ಲ, ರೈತರಿಗೂ ಒಳ್ಳೆ ಲಾಭ ಸಿಗುತ್ತೆ. ಸೊ ಇದನ್ನ ನಾವು ಪರಿಗಣನೆ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಪ್ಯಾಕೇಜ್ ಮಾಡಿ ಮತ್ತೊಂದು ಕಡೆ ಸಾಗಣೆ ಮಾಡೋದ್ರ ಮುಖಾಂತರ ಇವು ಸಾಗಾಣಿಕೆಯಲ್ಲಿ ರೈತರಿಗೆ ಆಗೋಂಥ ನಷ್ಟಗಳನ್ನ ನಾವು ಕಡಿಮೆ ಮಾಡ್ಬೋದು. ಯಾಕೆಂದ್ರೆ ನಾವು ಒಂದು ಒಂದು ಟನ್ನು ಒಂದು ಬೆಳೆ ಬೆಳೆದು ಅದು ಮಾರ್ಕೆಟ್ ತಲುಪೋ ಅಷ್ಟೊತ್ತಿಗೆ ಅದರಲ್ಲಿ 50% ಹಾಳಾಗ್ಬಿಡ್ತಾರೆ ಬಿಕಾಸ್ ಆಫ್ ದಿಸ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ. ಅದು ಇನ್ನೊಂದು ಒಂದಣ್ಣು ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಹಾಳಾಗಿ ಒಂದು ಮತ್ತೇನು ಕೊಳತೋಗಿ ಇನ್ನು ಆಗೋದ್ರ ಬದಲು ಆ ನಷ್ಟನೆಲ್ಲ ನಾವು ಸರಿಯಾದ ರೀತಿಯಲ್ಲಿ ಪ್ಯಾಕ್ ಮಾಡೋದ್ರ ಮೂಲಕ, ಸರಿಯಾದ ರೀತಿಯಲ್ಲಿ ಶೇಖರಣೆ ಮಾಡೋದ್ರ ಮೂಲಕ ನಾವು ಆ ಒಂದು ಒಳ್ಳೆಯ ಕ್ರಮ ತಗೊಂಡು ಅದನ್ನ ಕಡಿಮೆ ಮಾಡ್ತು ಅಂತಂದ್ರೆ ರೈತನಿಗೆ ಬೆಲೆ ಸ್ವಲ್ಪ ಬೆಲೆ ಕಡಿಮೆ ಆದ್ರೂ ಹೆಚ್ಚಿನ ಪ್ರಮಾಣದ ವಸ್ತು ನಮ್ಮಲ್ಲಿ ಇರೋದ್ರಿಂದ ಒಳ್ಳೆ ಆದಾಯ ಸಿಗುತ್ತೆ. ಅದ್ರ ಜೊತೆಗೆ ನಮ್ಗೆಲ್ಲ ಗೊತ್ತಿರೋಂಗೆ ನಮ್ಮ ಈ ಒಂದು ಅಗ್ರಿಕಲ್ಚರ್ ಪದಾರ್ಥಗಳು ತೋಟಗಾರಿಕೆ ಪದಾರ್ಥಗಳನ್ನ ನಾವು 9 ಕಾಲ ಬೆಳೆಯೋಕ್ಕಾಗಲ್ಲ ಅಂತ ನಾನು ಆವಾಗಲೇ ಹೇಳಿದೆ. ಸೊ ಇದು ಇರ್ರೆಗ್ಯುಲರ್ ಸಪ್ಲೈ, ಎಲ್ಲ ವರ್ಷದಲ್ಲಿ ಯಾವಾಗಲೂ ನಮಗೆ ಬೇಕಾದಂಥ ವಸ್ತು ನಮಗೆ ಸಿಗಲ್ಲ. ಯಾಕೆಂದರೆ ಪ್ರೊಡಕ್ಷನ್ ಒನ್ ಟೈಮ್ ಆಗುತ್ತೆ, ಅದು ಗ್ರಾಹಕರಿಗೆ ಅವಶ್ಯಕತೆ ವರ್ಷ ಪೂರ್ತಿ ನಮಗೆ ಬೇಕು, ಬಟ್ ಅದು ನಮಗೆ ವರ್ಷ ಪೂರ್ತಿ ನಾವು ಅದನ್ನು ಪದಾರ್ಥಗಳನ್ನ ಬೆಳೆಯೋದಕ್ಕಾಗಲ್ಲ. ಅದಕ್ಕೇನು ಮಾಡಬೇಕು ಅಂತಂದರೆ ನಾವು ಮೌಲ್ಯವರ್ಧನೆನ ಮಾಡ್ಕೋಬೇಕಾಗತ್ತೆ. ಯಾವುದೊಂದು ಹಣ್ಣು ಬೆಳಿತೀವಿ, ಟೊಮೊಟೊ ಬೆಳಿತೀವಿ ಅಂತ ಇಟ್ಕೊಳ್ಳಿ. ಟೊಮೊಟೊ ಯಾವುದೋ ಮಾರ್ಕೆಟ್ ಗಟ್ಟಿಗೆ ಸಿಕ್ಕಾಬಿಟ್ಟೆ ಪ್ರೊಡಕ್ಷನ್ ಬಂದ್ಬಿಡುತ್ತೆ, ಆ ಟೈಮಲ್ಲಿ ಮಾರ್ಕೆಟಲ್ಲಿ ಬೇಡಿಕೆ ಇರಲ್ಲ, ನಮ್ಮ ಟೊಮೊಟೊ ಸೇಲ್ ಆಗಲ್ಲ ಅಂತ ಟೈಮಲ್ಲಿ ನಾವು ಮೌಲ್ಯವರ್ಧನೆ ಮಾಡಿಕೊಂಡು ಟೊಮೊಟೊ ಕೆಚ್ಚಪ್ಪು, ಟೊಮೊಟೊ ಸಾಸು ಅಂತದ್ದೇನು ರೈತರುಗಳೇ ಸಣ್ಣ ಪ್ರಮಾಣದಲ್ಲಿ ಸಣ್ಣ ಸಣ್ಣ ಉದ್ದಿಮೆಗಳನ್ನ ಸ್ಥಾಪನೆ ಮಾಡಿಕೊಂಡು ಆ ಭಾಗದಲ್ಲಿ ಸಿಗೋಂಥ ಕೃಷಿ ಉತ್ಪನ್ನಗಳನ್ನ ಶೇಖರಣೆ ಮಾಡಿಕೊಂಡು ಅದಕ್ಕೊಂದು ಮೌಲ್ಯವರ್ಧನೆ ಮಾಡಿ ಅದಕ್ಕೊಂದು ಬೇರೆ ರೂಪ ಕೊಟ್ಟು ಅದನ್ನು ಪ್ಯಾಕೇಜಿಂಗ್ ಮಾಡಿ ನಮ್ಮದೇ ಆದಂಥ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಆ ವಸ್ತುಗಳನ್ನು ಬೇರೆ ಟೈಮಲ್ಲಿ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಯಾವಾಗ ಜಾಸ್ತಿ ಇರುತ್ತೆ, ಒಂದು ಗ್ರಾಹಕರಿಗೆ ಯಾವಾಗ ಅವಶ್ಯಕತೆ ಜಾಸ್ತಿ ಇರುತ್ತೆ, ಯಾವಾಗ ಪ್ರೈಸ್ ಮಾರ್ಕೆಟಲ್ಲಿ ಜಾಸ್ತಿ ಇರುತ್ತೆ, ಆ ಟೈಮಲ್ಲಿ ಒಂದು ಮಾರಾಟ ಮಾಡೋದ್ರ ಮೂಲಕ ತಮ್ಮ ಆದಾಯದ ಮೂಲವನ್ನು ಸಹ ರೈತರುಗಳು ಹೆಚ್ಚಿಸ್ಕೋಬಹುದು ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸರ್, ಈಗ ಆಗಿದ್ರೆ ನಮ್ಮ ರೈತ ಬಾಂಧವರು ಎಷ್ಟು ಕಷ್ಟಪಟ್ಟು ಬೆಳಿತೀವೋ ಅದನ್ನ ಅಷ್ಟು ಮಾರ್ಕೆಟ್ಗೆ ತಲುಪಿಸಿ ಮಾರ್ಕೆಟಿಂದ ಅವ್ರಿಗೆ ದುಡ್ಡು ಕೈಗೆ ಬರೋವರೆಗೂ ಏನೆಲ್ಲ ಜಾಗ್ರತೆಗಳನ್ನ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ರಿ. ಈಗ ರೈತರು ಲಾಭನ ಹೆಚ್ಚಿಗೆ ಮಾಡ್ಕೋಬೇಕಾದ್ರೆ ಇನ್ನೂ ಯಾವ ಒಂದು ವಿಷಯಗಳ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕಂತ ಹೇಳ್ತೀರಾ? ಇದು ಒಂದು ಒಳ್ಳೆ ಪ್ರಶ್ನೆ. ಯಾಕಂತಂದ್ರೆ ಈ ಲಾಭ ಇವತ್ತು ಯಾವುದೇ ಒಂದು ಉದ್ದಿಮೆ ಆಗಲಿ, ಯಾವುದೇ ಒಂದು ರೈತ ಆಗಲಿ, ಯಾವ ಒಂದು ಬೆಳೆದಂತ ಬೆಳೆಗೆ ನಮಗೆ ಉತ್ತಮವಾದ ಲಾಭ ಸಿಗಬೇಕು ಅಂತ ಹೇಳ್ತೀವಿ. ಯಾಕೆಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಅನೇಕ ಪದಾರ್ಥಗಳನ್ನ ರೈತ ಬೆಳೀತಿದ್ದಾರೆ, ಕೆಲವರಿಗೆ ಒಳ್ಳೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಪ್ರೈಸ್ ಸಿಗುತ್ತೆ, ಕೆಲವರಿಗೆ ಸಿಗಲ್ಲ. ಆದ್ರೆ ಇದೇ ವ್ಯವಸ್ಥೆನಲ್ಲಿ ನಾವು ಒಳ್ಳೆ ಲಾಭನೂ ಮಾಡಿದೀವಿ, ಅದೇ ಇರ್ತಕ್ಕಂಥ ಮಾರುಕಟ್ಟೆ ವ್ಯವಸ್ಥೆನಲ್ಲಿ ನಾವು ನಷ್ಟನೂ ಅನುಭವಿಸಿದೀವಿ. ಈ ಒಂದು ನಿಟ್ಟಿನಲ್ಲಿ ನಾವೇನ್ ಬೇಕು ಅಂದ್ರೆ ನಮ್ಮ ರೈತ ಬಾಂಧವರು ಒಂದು ಪ್ಲಾನ್ ಮಾಡ್ಕೊಬೇಕು, ಅವ್ರು ಏನ್ ಬೆಳೀತಾರೆ, ಏನ್ ಬೆಳಿಬೇಕು ಅನ್ಕೊಂಡಿದ್ದಾರೆ, ಯಾವ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕು, ಯಾವ ಕಾಲದಲ್ಲಿ ನಾನು ಬಿತ್ತನೆ ಮಾಡ್ಕೋಬೇಕು, ಇದನ್ನೆಲ್ಲ ಅವರು ಒಂದು ಫಸ್ಟೇ ಬೆಳೆಯೋದಕ್ಕೂ ಮುಂಚೆನೆ ಒಂದು ಪ್ಲಾನ್ ಮಾಡಿಕೊಂಡು ಯಾವ ಟೈಮಲ್ಲಿ ಯಾವ ಕಡೆ ರೈತರು ಜಾಸ್ತಿ ಪದಾರ್ಥನ ಬೆಳೀತಿದ್ದಾರೆ, ಸೊ ಮಾರ್ಕೆಟಲ್ಲಿ ಯಾವ ಟೈಮಲ್ಲಿ ಈ ಒಂದು ಪದಾರ್ಥಕ್ಕೆ ಬೆಲೆ ಜಾಸ್ತಿ ಇರುತ್ತೆ, ನಮ್ಮ ದೇಶದಲ್ಲಿ ಬರುವಂತಹ ಹಬ್ಬ ಹರಿದಿನಗಳು ಯಾವುವು, ಮದುವೆ ಸೀಸನ್ಗಳು ಯಾವುವು, ಇಂಥದ್ದೆಲ್ಲ ನೋಡ್ಕೊಂಡು ಸಣ್ಣ ಪುಟ್ಟ ವಿಷಯಗಳು, ಇವೆಲ್ಲ ಸಣ್ಣ ಪುಟ್ಟ ವಿಷಯ ಆದ್ರೂ ಸೊ ತುಂಬಾ ಪರಿಣಾಮ ಬೀಳ್ತವೆ ರೈತನ ಒಂದು ಆರ್ಥಿಕತೆ ಮೇಲೆ. ಸೊ ಅದರಿಂದ ರೈತ ಇದು ಎಲ್ಲಾ ವಿಷಯಗಳನ್ನು ಒಂದು ಲೆಕ್ಕಾಚಾರ ಮಾಡಿ ಒಂದು ತಮ್ಮ ಬೆಳೆಗಳನ್ನ ಬೆಳೆದ್ರೆ ಒಳ್ಳೆ ಆದಾಯ ಪಡ್ಕೋಬಹುದು ಅಂತ ನಾನು ಹೇಳ್ತೀನಿ. ಇದ್ರ ಜೊತೆಗೆ ನಿಮ್ಗೆಲ್ಲ ಗೊತ್ತಿರೋ ಹಂಗೆ ನಮ್ಮ ಭಾರತ ದೇಶದ ಹಸಿರು ಕಾಂತಿ ಹರಿಕಾರ ಅಂತ ಏನ್ ಹೇಳ್ತೀವಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರು, ಅವ್ರೊಂದ್ ಕಡೆ ಹೇಳ್ತಾರೆ ಮಾನ್ಸೂನ್ ಅಂಡ್ ಮಾರ್ಕೆಟ್ ವಿಲ್ ಡಿಸೈಡ್ ದ ಫೇಟ್ ಆಫ್ ದ ಫಾರ್ಮರ್ ಅಂತ. ಅಂದ್ರೆ ಮಾರುಕಟ್ಟೆ ಮತ್ತು ವಾತಾವರಣ ಒಬ್ಬ ರೈತನ ಬದುಕನ್ನ ಮತ್ತು ಅವನ ಹಣೆ ಬರವನ್ನ ನಿರ್ಧಾರ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಅದರಿಂದ ನಾವು ಮಾರುಕಟ್ಟೆನ ಗಮನದಲ್ಲಿ ಇಟ್ಕೊಂಡು ಗ್ರಾಹಕರನ್ನ ಗಮನದಲ್ಲಿ ಇಟ್ಕೊಂಡು ಸೊ ಮಾರುಕಟ್ಟೆಯ ಅವಶ್ಯಕತೆಗೆ ಅನುಗುಣವಾಗಿ ನಾವು ಬೆಳೆಗಳನ್ನ ಬೆಳೆದ್ರೆ ನಮ್ಗೆ ಆದಾಯನ ಉತ್ತಮ ಪಡಿಸ್ಕೋಬಹುದು ಅಂತ ನಾನು ಹೇಳ್ತೀನಿ. ಇವಳಿಗ ಜೊತೆಗೆ ರೈತರು ಇನ್ನೂ ಅನೇಕ ವಿಷಯಗಳ ಬಗ್ಗೆ ಹೆಚ್ಚಿನ ಗಮನ ಕೊಡೋದ್ರ ಮೂಲಕ ತಮ್ಮ ಲಾಭವನ್ನ ಹೆಚ್ಚಿಗೆ ಮಾಡ್ಕೊಂಡು ಅದ್ರಲ್ಲಿ ಮುಖ್ಯವಾದ ಅಂತಂದ್ರೆ ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಸೊ ರೈತರು ತಮ್ಮ ಉತ್ಪಾದನೆಯನ್ನ ಜಾಸ್ತಿ ಮಾಡ್ಕೋಬೇಕು. ಯಾಕಂತಂದ್ರೆ ಇವತ್ತು ಒಬ್ಬ ರೈತ ಒಂದು ಅರ್ಧ ಎಕರೆನಲ್ಲಿ ಒಂದು ಟೊಮೆಟೊ ಬೆಳಿತಾನೆ, ಸೊ ಅರ್ಧ ಎಕರೆ ನಾವು ಮೇಂಟೈನ್ ಮಾಡಬೇಕು ಅಂದ್ರೆ ಎಷ್ಟು ಜನ ಲೇಬರ್ ಬೇಕು, ಎಷ್ಟು ನೀರು ಬೇಕು, ಎಷ್ಟು ಫರ್ಟಿಲೈಸರ್ ಬೇಕು, ಪ್ರೊಡಕ್ಷನ್ ಕಾಸ್ಟ್ ಎಷ್ಟಾಗುತ್ತೆ. ಸೊ ಅದೇ ಅರ್ಧ ಎಕರೆ ಬೆಳೆಯೋದ್ರ ಬದಲು ಒಂದು ಎಕರೆ ನಾವು ಒಂದೂವರೆ ಎಕರೆ ಎರಡು ಎಕರೆ ನಾವು ಜಾಸ್ತಿ ಮಾಡ್ತೀವಿ, ಉತ್ಪಾದನೆ ಜಾಸ್ತಿ ಮಾಡ್ತು ಅಂತ ಹೋಯ್ತು ಅಂತಂದ್ರೆ ನಮಗೆ ಖರ್ಚು ಕಡಿಮೆ ಆಗುತ್ತೆ, ಕಾಸ್ಟ್ ಪರ್ ಯೂನಿಟ್ ಆಫ್ ಪ್ರೊಡ್ಯೂಸ್, ಕಾಸ್ಟ್ ಆಫ್ ಕಲ್ಟಿವೇಷನ್ ಅಂತ ಏನ್ ಹೇಳ್ತೀವಿ ನಾವು ಅದು ಕಡಿಮೆ ಆಗುತ್ತೆ. ಕಾಸ್ಟ್ ಆಫ್ ಕಾಸ್ಟ್ ನಾವು ಕಡಿಮೆ ಮಾಡ್ಕೊಂಡಾಗ ಆಟೋಮೆಟಿಕ್ ಆಗಿ ನಮ್ಮ ಉತ್ಪಾದನೆ ಜಾಸ್ತಿ ಆದಾಗ ನಮ್ಮ ಮಾರ್ಕೆಟ್ ಅಲ್ಲಿ ಬೆಲೆ ಕಡಿಮೆ ಆದ್ರೂ ಸಹ ನಾವು ಒಳ್ಳೆ ಲಾಭವನ್ನ ಪಡ್ಕೋಬಹುದು. ಇವತ್ತು ಅಷ್ಟೇ ಎಲ್ಲ ಎಷ್ಟು ದೊಡ್ಡ ದೊಡ್ಡ ಕಂಪನಿಗಳು ಇದಾವೆ, ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಇದಾವೆ, ಅವರೆಲ್ಲ ತುಂಬಾ ಉತ್ಪಾದನೆ ಜಾಸ್ತಿ ಮಾಡ್ತಾರೆ, ಉತ್ಪಾದನೆ ಜಾಸ್ತಿ ಮಾಡಿ ಲಾಭ ಕಡಿಮೆ ಇಟ್ಕೊಂತಾರೆ. ಸೊ ಅವ್ರ ಲಾಭ ಕಡಿಮೆ ಇಟ್ಕೊಂಡ್ರು ಸಹ ಅವ್ರದ್ದು ಸೇಲ್ಸ್ ಜಾಸ್ತಿ ಆಗೋದ್ರಿಂದ ಅವ್ರಿಗೆ ಅಂಡ್ ಪ್ರೊಡಕ್ಷನ್ ಜಾಸ್ತಿ ಆಗೋದ್ರಿಂದ ಅವ್ರ ಪ್ರೊಡಕ್ಷನ್ ಕಾಸ್ಟ್ ಖರ್ಚು ಕಡಿಮೆ ಬರುತ್ತೆ, ಖರ್ಚು ಕಡಿಮೆ ಆಗೋದ್ರಿಂದ ಅವ್ರಿಗೆ ಲಾಭ ಜಾಸ್ತಿ ಆಗುತ್ತೆ. ಅದೇ ರೀತಿ ನಾವು ನಮ್ಮ ಅಗ್ರಿಕಲ್ಚರ್ ಅಲ್ಲೂ ಸಹ ರೈತ ಬಾಂಧವರು ಉತ್ತಮ ರೀತಿಯಲ್ಲಿ ಬೆಳೆಗಳನ್ನ ಬೆಳೆದು ಸೊ ಖರ್ಚನ್ನ ಕಡಿಮೆ ಮಾಡ್ಕೊಂಡ್ರೆ ಲಾಭನ ಜಾಸ್ತಿ ಮಾಡ್ಕೋಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಬಹಳ ಒಳ್ಳೆ ವಿಷಯ ಹೇಳಿ ಸರ್. ನಮ್ಮ ರೈತ ಬಾಂಧವರು ನಾವು ಬೆಳೆ ಬೆಳೆಯೋದಲ್ಲ, ಬೆಳೆ ಒಳ್ಳೆ ಇಳುವರಿ ಬರಂಗ್ ನೋಡ್ಕೋಬೇಕು ಮುಖ್ಯವಾಗಿ, ಮತ್ತೆ ಯಾವ ಸಮಯದಲ್ಲಿ ಯಾವ ಬೆಳೆ ಬಂದ್ರೆ ನಮ್ಗೆ ಹೆಚ್ಚು ಲಾಭದಾಯಕ. ಈಗ ಒಂದು ಹೂವು ಬೆಳೀತಾರೆ, ಈ ದಸರಾ ದೀಪಾವಳಿ ಹಬ್ಬದ ಸಮಯದಲ್ಲಿ ಬಂದಾಗ ನಮ್ಗೆ ಹೆಚ್ಚಿನ ಬೆಲೆ ಸಿಗುತ್ತೆ, ಅದೇ ಆಷಾಢದಲ್ಲಿ ಹೂವು ಬಂದಾಗ ಬೆಲೆ ಕಡಿಮೆ ಇರುತ್ತೆ. ಅದೇ ರೀತಿ ನಮ್ಮ ರೈತರು ಯಾವ ರೀತಿ ಒಂದು ಬೆಳೆಗಳನ್ನ ಬೆಳೆದಾಗ ಮತ್ತೆ ಅದನ್ನ ನಾವು ಹೆಂಗೆ ಬೆಳೆದಿರ್ತೀವಿ ಅದನ್ನ ಹಂಗೆ ತಗೊಂಡಾಗ ಮಾರ್ಕೆಟ್ ಮಾಡಿದ್ರೆ ಯಾವುದೇ ರೀತಿ ಲಾಭ ಬರಲ್ಲ, ಮತ್ತೆ ಅದನ್ನ ಒಂದು ಗ್ರೇಡ್ ಮಾಡಬೇಕು, ಒಂದು ಪ್ಯಾಕ್ ಮಾಡಬೇಕು. ಈರುಳ್ಳಿ ಬೆಳೀತಾರೆ ನಮ್ಮ ರೈತ ಬಂದು ಸಾಕಷ್ಟು ಜನ ಹೇಳ್ತಿರ್ತಾರೆ ಸರ್ ನಾವು ಐಟಮ್ ಮಾಡ್ತೀವಿ ಅಂತ, ಈ ಥರ ಎಲ್ಲ ಮಾಡಿದಾಗ ಸಾಕಷ್ಟು ಅನುಕೂಲ ಆಗುತ್ತೆ ಅಂತೀರ. ಈ ದಿಕ್ಕಿನಲ್ಲಿ ಯಾವ ರೀತಿ ಹೆಚ್ಚಿನ ಗಮನ ಕೊಡ್ಬೇಕು ನಮ್ಮ ರೈತರು ಅಂತೀರ? ರೈತರು ನಾನು ಅವಾಗಲೇ ಹೇಳಿದ್ರ ರೀತಿನಲ್ಲಿ ಬೆಳೆ ಬೆಳೆಯೋದಷ್ಟೇ ಮುಖ್ಯ ಆಗಲ್ಲ ಅವ್ರಿಗೆ. ಬೆಳೆ ನಾವು ಬೆಳೆದಂತ ಬೆಳೆನ ಅದು ಯಾವ ರೀತಿ ನಾವು ಲಾಭ ಮಾಡ್ಕೋಬೇಕು, ಅದರಿಂದ ಯಾವ ರೀತಿ ನಾವು ಗ್ರಾಹಕರಿಗೆ ಅದನ್ನ ತಲುಪಿಸ್ಬೇಕು ಗ್ರಾಹಕರಿಗೆ. ಯಾಕೆಂದ್ರೆ ಇವತ್ತಿನ ಪ್ರಪಂಚದಲ್ಲಿ ಏನಾಗಿದೆ ಅಂತ ಅಂದ್ರೆ ಗ್ರಾಹಕರು ಈ ಆದಾಯ ಎಲ್ಲ ಜನಸಾಮಾನ್ಯರ ಆದಾಯನೂ ಜಾಸ್ತಿ ಆಗಿದೆ. ಯಾಕೆಂದ್ರೆ ಈ ಮೊದಲಿನ ಕಾಲದಲ್ಲಿ ಒಂದು ಕೂಲಿ 50 ರೂಪಾಯಿ 100 ರೂಪಾಯಿ ಕೂಲಿ ಇತ್ತು, ಅದೇ ಒಬ್ಬ ಕೂಲಿ ಇದು ಇವತ್ತು ಒಂದ್ ದಿವಸಕ್ಕೆ 400 ರಿಂದ 500 ರೂಪಾಯಿ ಕೂಲಿ ಆಗಿದೆ. ಎಸ್ಪೆಷಲಿ ನಗರವಾಸಿಗಳು ಅಂತಂದ್ರೆ ಅವ್ರದ್ದು ಆದಾಯದ ಮೂಲ ಆದಾಯ ಜಾಸ್ತಿನೇ ಆಗ್ಬಿಟ್ಟಿದೆ. ಅದರಿಂದ ಆದಾಯ ಜಾಸ್ತಿ ಆಗಿರೋದ್ರಿಂದ ಅವ್ರು ಕೊಂಡ್ಕೊಳ್ಳೋ ಯಾವುದೇ ಪದಾರ್ಥನ ಆಗಲಿ ಕೊಂಡ್ಕೊಳ್ಳೋ ಶಕ್ತಿ ಜಾಸ್ತಿ ಆಗಿದೆ ಇವತ್ತು ಗ್ರಾಹಕನಲ್ಲಿ. ಆದ್ರಿಂದ ಯಾರು ಸುಮ್ಮನೆ ನಾವು ಒಳ್ಳೆ ಪದಾರ್ಥ ನೋಡಿ ಅದ್ರ ಗುಣಮಟ್ಟ ಚೆನ್ನಾಗಿತ್ತು ಅದ್ರ ಕ್ವಾಲಿಟಿ ಚೆನ್ನಾಗಿತ್ತು ಅಂದರೆ ಅಷ್ಟೇ ಅವನು ಇಷ್ಟಪಟ್ಟು ಅದನ್ನು ಪರ್ಚೇಸ್ ಮಾಡ್ತಾನೆ, ಇಲ್ಲಾಂದ್ರೆ ಅದು ಮಾಡೋದಿಲ್ಲ. ಆದ್ರಿಂದ ರೈತರುಗಳು ಉತ್ತಮ ರೀತಿಯಲ್ಲಿ ನಮ್ಮ ಸ್ಟ್ಯಾಂಡರ್ಡೈಸ್ ಏನಿದೆ ಸ್ಟ್ಯಾಂಡರ್ಡೈಸ್ ಗ್ರೇಡಿಂಗ್ ಇರ್ತವೆ. ಉದಾಹರಣೆ ಹೇಳಬೇಕು ಅಂತಂದ್ರೆ ಪೊಮೊಗ್ರ ದಾಳಿಂಬೆ, ದಾಳಿಂಬೆನಲ್ಲಿ ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಅಂತೇವೆ. ಅಂದ್ರೆ ಸೈಜ್ ಮೇಲೆ ದಪ್ಪ ಸೈಜ್ ಇಂದು ಎ ಗ್ರೇಡು, 450 ಗ್ರಾಮ್ಗಿಂತ ಕಡಿಮೆ ಇರೋದು ಬಿ ಗ್ರೇಡು, 300 ಗ್ರಾಮ್ಗಿಂತ ಕಡಿಮೆ ಇರೋದು ಸಿ ಗ್ರೇಡ್ ಅಂತ ಮಾಡಿಕೊಂಡು. ಸೊ ಯಾಕಂದ್ರೆ ನಾವು ಒಳ್ಳೆ ಪದಾರ್ಥ ಕೊಟ್ಟರೆ ಅದಕ್ಕೆ ಒಳ್ಳೆ ಬೆಲೆನೂ ಸಿಗುತ್ತೆ ಮಾರ್ಕೆಟಲ್ಲಿ. ಇವತ್ತು ಗ್ರಾಹಕ ಏನಾಗಿದ್ದಾನೆ, ಬೆಲೆ ಜಾಸ್ತಿ ಆದರೂ ಪರವಾಗಿಲ್ಲ ನಂಗೆ ಒಳ್ಳೆ ಪದಾರ್ಥ ಬೇಕು ಅನ್ನೋ ಒಂದು ಮಟ್ಟಕ್ಕೆ ಅವನು ಇವತ್ತು ಬುದ್ಧಿ ಬೆಳೆದಿದೆ ಅವನಿಗೆ. ಆದ್ರಿಂದ ಒಳ್ಳೆ ಪದಾರ್ಥ ನಾವು ಅವರಿಗೆ ಸಪ್ಲೈ ಮಾಡಿದ್ರೆ ನಮ್ಮ ಪದಾರ್ಥಕ್ಕೂ ಒಳ್ಳೆ ಬೆಲೆ ಸಿಗುತ್ತೆ. ಸೊ ನಾವೆಲ್ಲ ಪದಾರ್ಥನೂ ಏನು ಗ್ರೇಡ್ ಮಾಡ್ದಲೆ, ಅದನ್ನು ಪ್ಯಾಕ್ ಮಾಡ್ದಲೆ, ಎಲ್ಲ ಒಂದೇ ಲೋಡ್ ಮಾಡಿಬಿಟ್ಟು ಒಂದೇ ಥರ ನಾವು ಅದನ್ನು ಮಾರಾಟ ಮಾಡೋಕ್ಕೆ ಹೋದರೆ ನಮಗೆ ಬೇಡಿಕೆ ಸಿಗೋದಿಲ್ಲ, ನಮ್ಮ ಪದಾರ್ಥಕ್ಕೆ ಒಳ್ಳೆ ಬೆಲೆ ಸಿಗೋದಿಲ್ಲ. ಅದರಿಂದ ಕೆಲವು ಪದಾರ್ಥಗಳು ಬೇಸರ ಅದ್ರ ಸೈಜಿಂದ ಅದ್ರ ಗಾತ್ರದ ಮೇಲೆ ವರ್ಗೀಕರಣ ಮಾಡ್ತಾರೆ, ಕೆಲವು ಪದಾರ್ಥಗಳನ್ನು ಅದ್ರ ಕಲರ್ ಮೇಲೆ ವರ್ಗೀಕರಣ ಮಾಡ್ತಾರೆ, ಇನ್ನೂ ಕೆಲವು ಪದಾರ್ಥಗಳನ್ನು ಅದರಲ್ಲಿರೋ ಮಾಯಿಶ್ಚರ್ ಕಂಟೆಂಟ್ ಮೇಲೆ ವರ್ಗೀಕರಣ ಮಾಡ್ತಾರೆ. ಸೊ ಹೀಗೆ ಆಗ ಪದಾರ್ಥಕ್ಕೆ ತಕ್ಕಂತೆ ನಾವು ಒಂದು ಪದಾರ್ಥಗಳನ್ನು ವರ್ಗೀಕರಣ ಮಾಡಿಕೊಂಡು ಗ್ರೇಡಿಂಗ್ ಮಾಡಿಕೊಂಡು ಅದೇ ಥರ ರೀತಿ ಅದನ್ನು ಪ್ಯಾಕ್ ಮಾಡಿಕೊಂಡು ಗ್ರಾಹಕರಿಗೆ ಅದನ್ನು ತಲುಪಿಸಿದ್ರೆ ಸೊ ರೈತರ ನಮ್ಮ ಒಂದು ಬೆಳೆಗಳಿಗೆ ಉತ್ತಮ ಬೆಲೆ ಸಿಗುತ್ತೆ. ಸೊ ಅವ್ರ ಪದಾರ್ಥಕ್ಕೆ ಅವ್ರ ಗುಣಮಟ್ಟಕ್ಕೆ ತಕ್ಕನಾದ ಬೆಲೆನೂ ಸಿಗುತ್ತೆ. ಇದರಿಂದ ರೈತರಿಗೂ ಲಾಭ ಆಗುತ್ತೆ, ನಮ್ಮ ಗ್ರಾಹಕರಿಗೂ ಲಾಭ ಆಗುತ್ತೆ. ಗ್ರಾಹಕರಿಗೂ ಒಳ್ಳೆ ನಾವು ಒಳ್ಳೆ ಪದಾರ್ಥ ತಗೊಂಡಿದ್ದೀವಿ, ನಾವು ಕೊಟ್ಟಿದ್ದ ದುಡ್ಡಿಗೆ ಹಣಕ್ಕೆ ನಮಗೆ ತೃಪ್ತಿ ಇದೆ ಅನ್ನೋ ಒಂದು ಆ ತೃಪ್ತಿನೂ ಅವ್ರಿಗೆ ಸಿಗುತ್ತೆ. ಇದ್ರ ಜೊತೆಗೆ ರೈತರು ತಾವೇನು ಬೆಳೆಗಳನ್ನ ಬೆಳೀತಾರೆ, ತಮ್ಮ ಉತ್ಪಾದನೆಗಳನ್ನ ಮಾಡ್ತಾರೆ, ಅದಕ್ಕೆ ಅವರೇ ಬೇಡಿಕೆಗಳನ್ನ ಸೃಷ್ಟಿ ಮಾಡ್ಕೋಬೇಕು. ಇವತ್ತು ಯಾಕೆಂದ್ರೆ ನಮ್ಮ ಎಲ್ಲ ನೋಡಿದ್ರ ಇಂಡಸ್ಟ್ರಿಯಲ್ಲೆಲ್ಲ ಟಿವಿನಲ್ಲೆಲ್ಲ ಅಡ್ವರ್ಟೈಸ್ ಮಾಡ್ತಾರೆ, ಅವರೆಲ್ಲ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಲಿ ಇಷ್ಟು ಅಡ್ವರ್ಟೈಸ್ ಮಾಡಿಕೊಡುವಂಥ ಶಕ್ತಿನೂ ಅವರಲ್ಲಿರುತ್ತೆ. ಬಟ್ ನಮ್ಮಲ್ಲಿ ರೈತರುಗಳು ಎಲ್ಲ ರೈತರುಗಳು ಆ ಶಕ್ತಿ ಇರಲ್ಲ. ಆದರೂ ನಮ್ಮ ವಸ್ತುಗಳು ಏನು ಬೆಳಿತೇವೆ ಅದಕ್ಕೆ ನಾವು ಬೇಡಿಕೆ ಕ್ರಿಯೇಟ್ ಮಾಡ್ಕೊಳ್ಳೋವಷ್ಟು ಸೃಷ್ಟಿ ಮಾಡ್ಕೊಳ್ಳೋವಷ್ಟು ನಮ್ಮ ಕೆಪಾಸಿಟಿ ನಮ್ಮಲ್ಲಿರುತ್ತೆ. ಆದ್ದರಿಂದ ಸೊ ಈ ನಮ್ಮ ವಸ್ತುಗಳಿಗೆ ನಾವೇ ಬೇಡಿಕೆ ಕ್ರಿಯೇಟ್ ಮಾಡಿಕೊಂಡಾಗ ಸೊ ಅದು ನಮ್ಮ ವಸ್ತುಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ನಾವೇ ಅದನ್ನು ಗ್ರಾಹಕರಿಗೆ ಡೈರೆಕ್ಟಾಗಿ ಒದಗಿಸ್ದಂಗೆ ಆಗುತ್ತೆ. ಅದನ್ನು ಡೈರೆಕ್ಟಾಗಿ ಒದಗಿಸಿದ್ರೆ ಸೊ ಈ ಮಧ್ಯವರ್ತಿಗಳಂತ ಏನಾಗುತ್ತೆ, ಇವತ್ತು ನಮ್ಮ ಕೃಷಿನಲ್ಲಿ ರೈತರುಗಳು ನಷ್ಟ ಅನುಭವಿಸ್ತಾ ಇರೋದೇ ಮಧ್ಯವರ್ತಿಗಳಿಂದ. ಸೊ ಕಷ್ಟಪಟ್ಟು ಬೆಳೆ ಬೆಳೆದ್ರೂ ಅವ್ರಿಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ, ಅಂಡ್ ಗ್ರಾಹಕರಿಗೂ ತೃಪ್ತಿ ಇಲ್ಲ. ಗ್ರಾಹಕರು ಒಂದು ಉದಾಹರಣೆ ಕೊಡಬೇಕು ಅಂತಂದರೆ, ನಾವು ರೈತರನ್ನ ಹೊಲದಲ್ಲಿ ಒಂದು ಟೊಮೊಟೊ 1 ಕೆಜಿಗೆ 10 ರೂಪಾಯಿ ಇತ್ತಂದರೆ ಅದೇ ಅವತ್ತೇ ನಾನು ಆ್ಯಸ್ ಎ ಗ್ರಾಹಕನಾಗಿ ನಾನು 100 ರೂಪಾಯಿ ಕೊಟ್ಟು 100 ರೂಪಾಯಿ ಟೊಮೊಟೊ ಕೊಟ್ಬಿಟ್ಟು ನಾನು ಖರೀದಿ ಮಾಡ್ತಾ ಇರ್ತೀನಿ. ಸೊ ಅಲ್ಲಿಗೆ ಸುಮಾರು ಒಂದು 70-75 ಭಾಗದಷ್ಟು ಗ್ರಾಹಕರ ಹಣವನ್ನು ಈ ಮಧ್ಯವರ್ತಿಗಳು ತಿಂತಾ ಇದ್ದಾರೆ. ಇದನ್ನು ತಪ್ಪಿಸ್ಬೇಕು ಅಂತಂದರೆ ರೈತರುಗಳು ತಮ್ಮ ಪದಾರ್ಥಗಳಿಗೆ ತಾವೇ ಒಂದು ಒಂದು ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡಿಕೊಂಡು ಸೊ ಮಧ್ಯವರ್ತಿಗಳನ್ನ ತಪ್ಪಿಸಿ ಗ್ರಾಹಕರಿಗೆ ಅವರೇ ಒಂದು ತಮ್ಮ ವಸ್ತುಗಳನ್ನು ಮಾರಾಟ ಮಾಡೋದ್ರಿಂದ ಹೆಚ್ಚಿನ ಲಾಭ ಪಡಿಬೋದು. ಇದನ್ನು ನಾವು ಏನಂತೀವಿ ಅಂತ ಡೈರೆಕ್ಟ್ ಮಾರ್ಕೆಟಿಂಗ್ ಅಂತೀವಿ. ಇತ್ತೀಚಿನ ಅದು ಈ ಒಂದು ಕೋವಿಡ್ ಬಂದ ಅಂತ ಸಂದರ್ಭದಲ್ಲಿ ಅನೇಕ ರೈತರುಗಳು ಈ ಒಂದು ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡಿ ಉತ್ತಮವಾದ ಲಾಭ ಗಳಿಸಿದ್ದಾರೆ. ಇದೊಂದು ಅಡಾಪ್ಟ್ ಮಾಡಿಕೊಂಡ್ರೆ ರೈತರುಗಳು ಉತ್ತಮ ಆದಾಯನ ಗಳಿಸಬಹುದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಸೊ ನಾವು ಬೆಳೆಯೋದ್ರಲ್ಲಾಗ್ಲಿ, ಯಾವುದೇ ಒಂದು ಬೀಜ ಕೊಂಡ್ಕೊಳ್ಳೋದ್ರಾಗ್ಲಿ, ಇನ್ನೊಂದು ಔಷಧಿ ಹೊಡೆಯೋದ್ರಲ್ಲಾಗ್ಲಿ, ನಾವು ಅತ್ಯಂತ ನಮ್ಗೆ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಬೆಲೆ ಜಾಸ್ತಿ ಇಲ್ಲ ಅಂದ್ರೆ ನಾವು ಬೆಳಿಬೇಕಾದ್ರೆ ನಾವು ಎಲ್ಲಾ ವಿಷಯಕ್ಕೂ ಗಮನ ಕೊಡ್ಬೇಕು. ಯಾವಾಗ ಉಳುಮೆ ಮಾಡಬೇಕು, ಸೊ ಯಾವಾಗ ಉಳುಮೆ ಮಾಡಿದ್ರೆ ನಮಗೆ ವೀಡ್ಸ್ ಎಲ್ಲ ಕಂಟ್ರೋಲ್ ಆಗುತ್ತೆ, ಯಾವಾಗ ಗೊಬ್ಬರಗಳು ಹಾಕ್ಬೇಕು, ಗೊಬ್ಬರ ಯಾವ ಟೈಮಲ್ಲಿ ಹಾಕಿದ್ರೆ ಅದು ಎಫೆಕ್ಟಿವ್ ಆಗಿ ಬೆಳೆಗಳಿಗೆ ತಲುಪುತ್ತೆ, ಆ್ಯಂಡ್ ಯಾವಾಗ ನಾವು ಅದನ್ನು ಹಾರ್ವೆಸ್ಟ್ ಮಾಡಬೇಕು, ಯಾವಾಗ ಅದಕ್ಕೆ ನೀರು ಉಣಿಸ್ಬೇಕು. ಯಾಕೆಂದ್ರೆ ನಾವು ಬೆಳೆ ಬಂದಿರುತ್ತೆ, ಚೆನ್ನಾಗಿ ಬೆಳೆ ಬಂದಿರುತ್ತೆ, ಒಳ್ಳೆ ಬೆಳೆ ಬಂದಿರುತ್ತೆ, ನಮ್ಮ ನೆಗ್ಲಿಜಿಸಿ ಅಂತಂದ್ರೆ ಯಾವಾಗ ಬೇಕಾದಂಥ ಟೈಮಲ್ಲಿ ಒಂದು ನೀರು ಬಿಡಲ್ಲ, ನೀರು ಬಿಡೋದು ಲೇಟ್ ಮಾಡಿಬಿಡ್ತೀವಿ, ನೀರಾಯಿಸಲ್ಲ. ಅದೇನಾದ್ರು ಅದು ಒಂದೇ ಒಂದು ನೀರಾಯಿಸದಿರೋದಕ್ಕೆ ಅದು ನಮ್ಗೆ ಒಳ್ಳೆ ಉತ್ಪಾದನೆ ಬೆಳೆ ಬೆಳೆ ಒಳ್ಳೆ ಹೂವು ಬರಲ್ಲ, ಒಳ್ಳೆ ಕಾಯಿ ಕಟ್ಟಲ್ಲ, ಹಂಗಾಗ್ಬಿಡುತ್ತೆ. ಆದ್ದರಿಂದ ಎಲ್ಲ ವಿಷಯಗಳು ಕಡೆ ಗಮನ ಕೊಟ್ಕೊಂಡು ಖರ್ಚನ್ನು ಆದಷ್ಟು ಕಡಿಮೆ ಮಾಡಿಕೊಂಡು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಉತ್ತಮವಾದ ಬೆಳೆ ಬೆಳೆದ್ರೆ ರೈತರು ತಮ್ಮ ಆರ್ಥಿಕ ಲಾಭವನ್ನು ವೃದ್ಧಿ ಮಾಡ್ಕೋಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಸರ್, ಈ ವಿಷಯದ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಏನಾದರೂ ಸಮಸ್ಯೆಗಳು ಬಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು ಸರ್? ನಾನು ಡಾಕ್ಟರ್ ರವೀಶ್ ಅಂತ ಹೇಳ್ಬಿಟ್ಟು ಕೃಷಿ ಅರ್ಥಶಾಸ್ತ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಹಿರಿಯೂರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಿಮ್ಗೇನಾದ್ರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ತಾವುಗಳು ನನ್ನ ಕಾಂಟ್ಯಾಕ್ಟ್ ನಂಬರ್ನ ಹೇಳ್ತೀನಿ, 7406-721842. ಸೊ ಈ ಒಂದು ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಬೇಕಾದಂಥ ಮಾಹಿತಿಯನ್ನು ಒದಗಿಸಲು ನಾನು ಪ್ರಯತ್ನ ಪಡ್ತೇನೆ. ರೈತ ಬಾಂಧವರೇ, ಡಾಕ್ಟರ್ ರವೀಶ್ ಸಾವರ ಅವರ ಮೊಬೈಲ್ ಸಂಖ್ಯೆ 7406-7212. ಭಾಳ ಸಂತೋಷ ಸರ್, ಇಲ್ಲಿವರೆಗೂ ಈ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ಮಾರಾಟದಲ್ಲಿ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಅವಕಾಶಗಳ ಬಗ್ಗೆ ನಮ್ಮ ರೈತ ಬಾಂಧವರು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ರಿ. ಎಲ್ಲ ಅನುಕೂಲಗಳು ನಮ್ಮ ರೈತ ಬಾಂಧವರು ಪಡ್ಕೊಂಡ್ಲಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ ಸರ್, ಎಲ್ಲ ರೈತ ಬಾಂಧವರುಗಳಿಗೂ ನಮಸ್ಕಾರಗಳು. ಥ್ಯಾಂಕ್ ಯು. ಇದುವರೆಗೂ ಕೃಷಿ ಹಾಗೂ ತೋಟಗಾರಿಕೆ ಉತ್ಪನ್ನಗಳ ಮಾರಾಟದಲ್ಲಿ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಅವಕಾಶಗಳು ಈ ಕುರಿತು ಹಿರಿಯೂರಿನ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರವೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಈಗ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆ ಸಜ್ಜೆ ಕ್ವಿಂಟಾಲ್ಗೆ ಕನಿಷ್ಠ 2088 ರೂಪಾಯಿ, ಗರಿಷ್ಠ 2089 ರೂಪಾಯಿ. ಹರಳು ಬೀಜ ಕ್ವಿಂಟಾಲ್ಗೆ ಕನಿಷ್ಠ 5633 ರೂಪಾಯಿ, ಗರಿಷ್ಠ 5641 ರೂಪಾಯಿ. ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ 1000 ರೂಪಾಯಿ, ಗರಿಷ್ಠ 6454 ರೂಪಾಯಿ. ಜೋಳ ಕ್ವಿಂಟಾಲ್ಗೆ 2078 ರೂಪಾಯಿ, ಗರಿಷ್ಠ 2691 ರೂಪಾಯಿ. ರಾಗಿ ಕ್ವಿಂಟಾಲ್ಗೆ ಕನಿಷ್ಠ 2200 ರೂಪಾಯಿಯಾದರೆ ಗರಿಷ್ಠ 2531 ರೂಪಾಯಿ. ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಅವರೆ ಕ್ವಿಂಟಾಲ್ಗೆ ಕನಿಷ್ಠ 4800 ರೂಪಾಯಿ, ಗರಿಷ್ಠ 5650 ರೂಪಾಯಿ. ಕಡಲೆಕಾಳು ಕ್ವಿಂಟಾಲ್ಗೆ ಕನಿಷ್ಠ 4729 ರೂಪಾಯಿ, ಗರಿಷ್ಠ 4965 ರೂಪಾಯಿ. ಮೆಕ್ಕೆಜೋಳ ಕ್ವಿಂಟಾಲ್ಗೆ ಕನಿಷ್ಠ 1700 ರೂಪಾಯಿ, ಗರಿಷ್ಠ 2002 ರೂಪಾಯಿ. ಸೂರ್ಯಕಾಂತಿ ಕ್ವಿಂಟಾಲ್ಗೆ ಕನಿಷ್ಠ 3959 ರೂಪಾಯಿ, ಗರಿಷ್ಠ 5012 ರೂಪಾಯಿ. ತೊಗರಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 6010 ರೂಪಾಯಿ. ಚಳ್ಳಕೆರೆ ಮಾರುಕಟ್ಟೆಯಲ್ಲಿ ನೆಲಗಡಲೆ ಕ್ವಿಂಟಾಲ್ಗೆ ಕನಿಷ್ಠ 3909 ರೂಪಾಯಿ, ಗರಿಷ್ಠ 8063 ರೂಪಾಯಿ. ಸೂರ್ಯಕಾಂತಿ ಕ್ವಿಂಟಾಲ್ಗೆ ಕನಿಷ್ಠ 4538 ರೂಪಾಯಿ, ಗರಿಷ್ಠ 4891 ರೂಪಾಯಿ. ದಾವಣಗೆರೆ ಮಾರುಕಟ್ಟೆಯಲ್ಲಿ ಸೇಬು ಕ್ವಿಂಟಾಲ್ಗೆ ಕನಿಷ್ಠ 5000 ರೂಪಾಯಿ, ಗರಿಷ್ಠ 8000 ರೂಪಾಯಿ. ಸಪೋಟ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 2000 ರೂಪಾಯಿ. ತೆಂಗಿನಕಾಯಿ ಸಂಖ್ಯೆಗಳಲ್ಲಿ ಕನಿಷ್ಠ 8000 ರೂಪಾಯಿ, ಗರಿಷ್ಠ 12000 ರೂಪಾಯಿ. ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ 5509 ರೂಪಾಯಿ, ಗರಿಷ್ಠ 6409 ರೂಪಾಯಿ. ಮಾವಿನ ಹಣ್ಣು ಕ್ವಿಂಟಾಲ್ಗೆ ಕನಿಷ್ಠ 3500 ರೂಪಾಯಿ, ಗರಿಷ್ಠ 4500 ರೂಪಾಯಿ. ಪಪ್ಪಾಯಿ ಕ್ವಿಂಟಾಲ್ಗೆ ಕನಿಷ್ಠ 1500 ರೂಪಾಯಿ, ಗರಿಷ್ಠ 2000 ರೂಪಾಯಿ. ಸೂರ್ಯಕಾಂತಿ ಕ್ವಿಂಟಾಲ್ಗೆ ಕನಿಷ್ಠ 3409 ರೂಪಾಯಿ ಆದರೆ ಗರಿಷ್ಠ 4269 ರೂಪಾಯಿ. ಕಲ್ಲಂಗಡಿ ಕ್ವಿಂಟಾಲ್ಗೆ ಕನಿಷ್ಠ 1000 ರೂಪಾಯಿ, ಗರಿಷ್ಠ 2000 ರೂಪಾಯಿ. ಇದುವರೆಗೂ ಕೊಟ್ಟೂರು, ಚಿತ್ರದುರ್ಗ, ಚಳ್ಳಕೆರೆ ಮತ್ತು ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ ಕೇಳಿದಿರಿ. ಏನ್ ತಾಯಮ್ಮ, ಯಾರಿಗೆ ನಿನ್ ಓಟು ಹೆಸರ್ತಿ? ಅಯ್ಯ, ಯಾರ್ ಬಂದ್ರೇನ್ ಬಿಡ್ರಮ್ಮ. ಯಾಕ ಹಾಗಂತೀಯ? ಮತ್ ಇನ್ನೇನ್ರವ, ನಾನ್ ಯಾರ್ಗ್ ಓಟ್ ಹಾಕ್ತೀನೋ ಅವ್ರೇನ್ ಬಂದ್ ನಮ್ಮನೆ ಉದ್ಧಾರ ಮಾಡ್ತಾರ? ಅಯ್ಯೋ ತಾಯಿ, ಓಟು ಅಂದ್ರೆ ಒಂದು ಮನೆ ಉದ್ಧಾರ ಅಂತ ಅನ್ಕೊಂಡ್ಯಾ? ನಿನ್ ಹಳ್ಳಿ, ನಿನ್ ರಾಜ್ಯ, ನಿನ್ ರಾಷ್ಟ್ರ ಹೇಗ್ ಮುಂದುವರಿಯೋದು ಅನ್ನೋದು ಚುನಾವಣೆನಲ್ಲಿ ನಿರ್ಧಾರ ಆಗುತ್ತೆ. ಅದಕ್ಕೇನೆ ಈ ವಿಷಯದಲ್ಲಿ ನಿನ್ನ ಮನಸ್ ಏನು ಅನ್ನೋದನ್ನ ನಿನಗಿಷ್ಟ ಆದವ್ರಿಗೆ ಓಟ್ ಹಾಕಿ ದೇಶಕ್ಕೆ ಹೇಳ್ಬಹುದು. ಹಿಂಗಂತೀರಾ? ಮತ ಚಲಾವಣೆ ಪ್ರಜಾಪ್ರಭುತ್ವದ ಆಧಾರ ಸ್ತಂಭ. ಅಷ್ಟೇ ಅಲ್ಲ, ಜನತೆಯ ಆಶೋತ್ತರಗಳ ಪ್ರತಿಬಿಂಬ. ಈಗ ಹವಾಮಾನ ವರದಿ. ರಾಜ್ಯದ ಉತ್ತರ ಒಳನಾಡಿನ ಕೆಲವು ಕಡೆಗಳಲ್ಲಿ ಮತ್ತು ದಕ್ಷಿಣ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಕರಾವಳಿಯಲ್ಲಿ ಒಣಹವೆ ಇತ್ತು. ಸಿಂದಗಿ, ಬಾದಾಮಿ, ಆಳಂದ, ಚಿಕ್ಕಮಗಳೂರು ತಲಾ 3 ಸೆಂಟಿಮೀಟರ್, ಹುಕ್ಕೇರಿ, ಚಿಂತಾಮಣಿ ಪಿಟಿಒ ತಲಾ 2 ಸೆಂಟಿಮೀಟರ್, ಕಲಬುರಗಿ, ಬಿಳಗಿ, ಗೋಕಾಕ್, ಕೋಲಾರ, ದೇವನಹಳ್ಳಿ, ಟಿ ನರಸೀಪುರಗಳಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ರಾಜ್ಯದಲ್ಲಿ ಅತಿ ಗರಿಷ್ಠ ಉಷ್ಣಾಂಶ 38.1 ಡಿಗ್ರಿ ಸೆಲ್ಸಿಯಸ್ ಕಲಬುರಗಿಯಲ್ಲಿ ದಾಖಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳ ಹಲವು ಕಡೆಗಳಲ್ಲಿ ಮತ್ತು ಕರಾವಳಿಯ ಎಲ್ಲ ಜಿಲ್ಲೆಗಳು ಹಾಗೂ ಉತ್ತರ ಒಳನಾಡಿನ ಎಲ್ಲ ಜಿಲ್ಲೆಗಳ ಕೆಲವು ಕಡೆಗಳಲ್ಲಿ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಭಾರೀ ಮಳೆ ಮುನ್ನೆಚ್ಚರಿಕೆ. ಮುಂದಿನ 24 ಗಂಟೆಗಳಲ್ಲಿ ಚಾಮರಾಜನಗರ, ಚಿಕ್ಕಮಗಳೂರು, ಕೊಡಗು, ಮೈಸೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಗುಡುಗು ಮುನ್ನೆಚ್ಚರಿಕೆ. ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಗುಡುಗು ಮಿಂಚಿನ ಸಾಧ್ಯತೆ ಇದೆ. ಹವಾಮಾನ ವರದಿ ಕೇಳಿದಿರಿ. ಈಗ ಒಂದು ಜನಪದ ಗೀತೆಯನ್ನ ಆಲಿಸೋಣ. ಮಾತಾಡುತ್ತಾವೇ ಮೊಗ್ಗೆ ಮಾತಾಡುತ್ತಾವೇ ಹೂವೆ ಮಾತಾಡುತ್ತಾವೇ ಮೊಗ್ಗೆ ಮಾತಾಡುತ್ತಾವೇ ಸ್ವಾಮಿ ಬರುವನ ಗಿರಿಯ ಮ್ಯಾಲೆ ನೌಲೆ ಕುಣಿದಾಡುತ್ತಾವೇ ಸ್ವಾಮಿ ಬರುವನ ಗಿರಿಯ ಮ್ಯಾಲೆ ನೌಲೆ ಕುಣಿದಾಡುತ್ತಾವೆ ಹೂವೆ ಮಾತಾಡುತ್ತಾವೇ ಸ್ವಾಮಿ ಬರುವನ ಗಿರಿಯ ಮ್ಯಾಲೆ ನೌಲೆ ಕುಣಿದಾಡುತ್ತಾವೆ ಸ್ವಾಮಿ ಬರುವನ ಗಿರಿಯ ಮ್ಯಾಲೆ ನೌಲೆ ಕುಣಿದಾಡುತ್ತಾವೆ ಬೈರುವ ಎತ್ತು ಬೈಲಿಗೆ ಬಂದ ಸ್ವಾಮಿಯೇ ಬೈರುವ ಎತ್ತು ಬೈಲಿಗೆ ಬಂದ ಕಾವಿ ಕಮಂಡಲ ಧರಿಸ್ಯಾನೆ ಹೂವೆ ಮಾತಾಡುತ್ತಾವೆ ಕಾವಿ ಕಮಂಡಲ ಧರಿಸ್ಯಾನೆ ಹೂವೆ ಮಾತಾಡುತ್ತಾವೆ ಕಾವಿಯೇ ಕಮಂಡಲ ಶ್ಯಾನೆ ಬೈರುವ ನಾವೆದ್ದು ಕೈಯ ಮೂಗಿದೆವು ಹೂವೆ ಮಾತಾಡುತ್ತಾವೆ ನಾವೆದ್ದು ಕೈಯ ಮೂಗಿದೆವು ಹೂವೆ ಮಾತಾಡುತ್ತಾವೆ ಹೂವೆ ಮಾತಾಡುತ್ತಾವೆ ಮೊಗ್ಗೆ ಮಾತಾಡುತ್ತಾವೆ ಸ್ವಾಮಿ ಬೈರುವನ ಗಿರಿಯ ಮ್ಯಾಲೆ ನೌಲೆ ಕುಣಿದಾಡುತ್ತಾವೆ ಸ್ವಾಮಿ ಬೈರುವನ ಗಿರಿಯ ಮ್ಯಾಲೆ ನೌಲೆ ಕುಣಿದಾಡುತ್ತಾವೆ ಬೈರುವ ಒಳಗೋಗಿ ಬೈರುವ ಏನ್ ಕೊಟ್ಟ ಗಂಗಂಗೆ ವಾಲೆ ಬಂಗಾರ ಒಳ ಲಂಚ ಹೂವೆ ಮಾತಾಡುತ್ತಾವೆ ವಾಲೆ ಬಂಗಾರ ಒಳ ಲಂಚ ಹೂವೆ ಮಾತಾಡುತ್ತಾವೆ ವಾಲೆ ಬಂಗಾರ ಒಳ ಲಂಚ ಗಂಗಂಗೆ ಕಟಿ ಬಂದ ಅವರ ಕೋರಳಿಗೆ ಹೂವೆ ಮಾತಾಡುತ್ತಾವೆ ಕಟಿ ಬಂದ ಅವರ ಕೋರಳಿಗೆ ಹೂವೆ ಮಾತಾಡುತ್ತಾವೆ ಹೂವೆ ಮಾತಾಡುತ್ತಾವೆ ಮೊಗ್ಗೆ ಮಾತಾಡುತ್ತಾವೆ ಸ್ವಾಮಿ ಬೈರುವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡುತ್ತಾವೆ ಸ್ವಾಮಿ ಬೈರುವನ ಗಿರಿಯ ಮ್ಯಾಲೆ ಕಾಡಿನಲ್ಲಿರುವೋನೇ ಕರದಾರಂಬಾನೇ ಕಾಡಿನಲ್ಲಿರುವೋನೇ